ಶ್ರೋತೃಗಳೇ ಗಮನಿಸಿ, ಆಕಾಶವಾಣಿ ಚಿತ್ರದುರ್ಗ ಇದೀಗ ದೇಶಭಕ್ತಿ ಗೀತೆಗಳು. ಮೊದಲಿಗೆ ಕೇಳಿ ಈ ದೇಶಭಕ್ತಿ ಗೀತೆಯನ್ನ. ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 7 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 7 ಗಂಟೆಯಿಂದ 7:35 ಹಾಗೂ 7:45 ನಿಮಿಷದಿಂದ 8 ಗಂಟೆಯವರೆಗೆ ಏರ್ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಪ್ರಸಾರವಾಗುವುದು. ಈ ಮಧ್ಯೆ 7:35 ಕನ್ನಡದಲ್ಲಿ ವಾರ್ತೆಗಳು. 8 ಗಂಟೆಗೆ ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟದ ಜನತೆಯೊಂದಿಗೆ ಹಂಚಿಕೊಂಡ ಮನ್ ಕಿ ಬಾತ್ 2ನೇ ಆವೃತ್ತಿಯ 36ನೇ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರು ಪ್ರಸಾರವಾಗುವುದು. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಾದ ಹೇಮಾ, ದಾದಾಗೌಡ ಪಾಟೀಲ್, ಗಂಗಾಧರ್ ಕಾಂಬ್ಳೆ, ನೇತ್ರಾವತಿ ದೊಡ್ಮನಿ ಹಾಗೂ ರಾಜಶೇಖರ್ ಕಮಲಪ್ಪನವರ್.